ಜಯಂತಿ ಆಚರಣೆ ಡಿಕೆ ಶಿವಕುಮಾರ್. ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಕೇಂದ್ರದಿಂದ ಕ್ರಮ, ಶೋಭಾ ಕರಂದ್ಲಾಜೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:51.05. ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಗ್ರಾಮಗಳಲ್ಲಿ ಕಸ ನಿರ್ವಹಣೆ, ಈ ಕುರಿತು ಶೀನ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಸಸ್ಯವರ್ಧಕಗಳ ತಯಾರಿ ಮತ್ತು ಬಳಕೆಯ ಕುರಿತು ಅರುಣಾಂಬಿಕಾ ಅವರಿಂದ ಮಾಹಿತಿ, ಪೇಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಇವರ ವತಿಯಿಂದ ಮೂಡುಶೆಡ್ಡೆ ಪಿಲಿಕುಳದ ಅರ್ಬನ್ ಹಾತ್ನಲ್ಲಿ ಇದೇ June 24 and 25 ಬೆಳಗ್ಗೆ 9 AM ಸಂಜೆ 6:00 ಹಣ್ಣುಗಳ ಉತ್ಸವ ಹಾಗೂ ಹಲಸು ಮೇಳ 2023 ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಇದು ಹಣ್ಣು ಹಂಪಲುಗಳ ಸಂಭ್ರಮದ ಉತ್ಸವ, ಬನ್ನಿ ಆಚರಿಸೋಣ. ಗ್ರಾಮಗಳಲ್ಲಿ ಕಸ ನಿರ್ವಹಣೆ, ಈ ಕುರಿತು ಶೀನ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಪಿಎಸ್ ಸೂರ್ಯನಾರಾಯಣ ಭಟ್. ಶ್ರೋತೃಗಳು, ಈಗ ನಮ್ಮ ಜೊತೆ ಇದ್ದಾರೆ ಶೀನ ಶೆಟ್ಟರು. ಶೀನ ಶೆಟ್ಟಿ ಅವರು ನರೇಗಾದ ಮಾಜಿ ಓಂಬುಡ್ಸ್ಮನ್, ಸ್ವಚ್ಛತಾ ರಾಯಭಾರಿ, ಹಾಗೆ ನಮ್ಮ ಆಕಾಶವಾಣಿಯ ಕೇಳುಗರಿಗೆ ಬಹುಶಃ 2-3 ದಶಕಗಳಿಂದ ಪರಿಚಿತರು. ಮುಖ್ಯವಾಗಿ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಈಗ ಮಾಡ್ತಾ ಇರುವಂಥ ಮುಖ್ಯ ಕಾರ್ಯಕ್ರಮ ಅಂದರೆ ಸ್ವಚ್ಛತೆ. ಸ್ವಚ್ಛತಾ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ನಡೀತಾ ಇದ್ದಾವೆ, ನಗರಗಳಲ್ಲಿ ಯಾವ ರೀತಿ, ಹಳ್ಳಿಗಳಲ್ಲಿ ಯಾವ ರೀತಿ, ಮತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸುವಲ್ಲಿ ಯಾವ ತೊಂದರೆಗಳೆಲ್ಲ ಇದ್ದಾವೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಶೀನು ಶೆಟ್ಟರೆ. ನಮಸ್ಕಾರ ಸರ್. ಈಗ ಈ ಸ್ವಚ್ಛತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಶಬ್ದ, ಯಾಕಂದರೆ ನಮಗೆ ಕಾಣುವಾಗಲೂ ಹೌದು ಮತ್ತು ವೈಜ್ಞಾನಿಕವಾಗಿ ಕೂಡ ಹೌದು. ಇಂಥ ಸಂದರ್ಭದಲ್ಲಿ ಈ ಸ್ವಚ್ಛತೆ ಅನ್ನುವಂಥದ್ದರ ಬಗ್ಗೆ ಹೇಳೋದಿದ್ರೆ, ಈಗ ಯಾವ್ಯಾವ ವಿಷಯದಲ್ಲಿ ನಮ್ಮಲ್ಲಿ ಕೊಳೆ ಕಸಗಳು ಆಗ್ತಾ ಇದ್ದಾವೆ? ಸರ್, 2005 ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಆರಂಭ. ಸಂಪೂರ್ಣ ಸ್ವಚ್ಛತಾ ಆಂದೋಲನದ ಮೂಲಕ ನಮ್ಮ ಜಿಲ್ಲೆ ಬಯಲು ಶೌಚಾಮುಕ್ತ ಜಿಲ್ಲೆ ಆಯಿತು. ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ ರಾಷ್ಟ್ರೀಯ ನಿರ್ಮಲ ಗ್ರಾಮ ಪುರಸ್ಕಾರಗಳೂ ಬಂತು. ಆ ನಂತರ ಬಯಲು ಕಸಾಲಯ ಸೃಷ್ಟಿಯಾಯಿತು. ಅದರಲ್ಲಿ ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ಕಸ. ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಸುಡುವುದು ಅದು ಮಾಮೂಲಾಗಿ ಬಿಟ್ಟಿದೆ ಜನರಿಗೆ. ಹಿಂದೆ ಹೇಗೆ ಬಯಲಿಗೆ ಶೌಚಾಲಯಕ್ಕೆ ಹೋಗ್ತಾ ಇದ್ರು, ಈಗ ಮನೆಯಲ್ಲಿ ಸೃಷ್ಟಿಯಾದ, ಅಂಗಡಿಯಲ್ಲಿ ಸೃಷ್ಟಿಯಾದ ಕಸವನ್ನು ಬಯಲಿಗೆ, ಅಂದರೆ ರಸ್ತೆ ಬದಿಗಳು, ಚರಂಡಿಗಳು, ತೋಡಿಗೆ ಬಿಸಾಡುವಂಥದ್ದು ಒಂದು ಮಾಮೂಲಾಗಿ ಬಿಟ್ಟಿದೆ. ಕಸ ಬಿಸಾಡೋದು ರೋಗ ಅಥವಾ ಕಸ ಬಿಸಾಡ ಚಟ ಶುರುವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಜಲ ಸಾಕ್ಷರತೆ ಮತ್ತು ಪರಿಸರ ಸಾಕ್ಷರತೆಗೆ ಆದ್ಯತೆ ನೀಡದಿದ್ದರೆ ನಮ್ಮ ಭವಿಷ್ಯ ಒಂದು ಗಂಡಾಂತರ ಸ್ಥಿತಿಗೆ ಹೋಗುವಂತಹದ್ದು. ಅದು ಸರಿ. ಈಗ ನಾವು ಕಸ ಅಂತ ಹೇಳುವಾಗ ಮುಖ್ಯವಾಗಿ ನೀವು ಪ್ಲಾಸ್ಟಿಕ್ ಬಗ್ಗೆ ಮಾತಾಡಿದ್ದೀರಿ. ಹೌದು. ಪ್ಲಾಸ್ಟಿಕ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಕಸದ ಒಂದು ಬಹುಶಃ 70-80% ಹೆಚ್ಚು ಭಾಗ ಇರಬಹುದು. ಇದಲ್ಲದೆ ಬೇರೆ ವಿಷಯಗಳು ಕೂಡ ಈ ಸ್ವಚ್ಛತೆ ಅಥವಾ ಕಸದ ಸಂದರ್ಭದಲ್ಲಿ ಬರ್ತವ ಹೇಗೆ? ಪ್ಲಾಸ್ಟಿಕ್ ಅಲ್ಲದ ವಿಷಯಗಳೇನಾದರೂ ಬಹಳ ಮುಖ್ಯವಾಗಿ ಕಸಗಳಲ್ಲಿ ಹಸಿಕಸ, ಒಣಕಸ, ಅಪಾಯಕಾರಿ ಕಸ ಅಂತ ನಾವು ಹೇಳ್ತೇವೆ. ಹಸಿಕಸದ ಸಮಸ್ಯೆ ಇಲ್ಲ, ಅದು ಕೊಳೆಯುವ ಕಸ, ಅದು ಮನೆ ಮಟ್ಟದಲ್ಲೇ ಅದನ್ನು ಇತ್ಯರ್ಥ ಮಾಡಬಹುದು, ಜನರು ಮನಸ್ಸು ಮಾಡಿದ್ದಾರೆ. ಪ್ಲಾಸ್ಟಿಕ್ ಕಸವನ್ನು ಕೂಡ ಜನರು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನು ಈಗ ಸರ್ಕಾರ, ಸ್ಥಳೀಯಾಡಳಿತ, ಗ್ರಾಮ ಪಂಚಾಯತ್ಗಳು ಸೃಷ್ಟಿಯಾಗಿದೆ, ಮಾಡಿದ್ದಾವೆ ಸ್ವಚ್ಛ ಸಂಕೀರ್ಣ ಅಂತ. ಇನ್ನೊಂದು ಅಪಾಯಕಾರಿ ಕಸ. ಅಪಾಯಕಾರಿ ಕಸಗಳಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಾಗಿ ಬರುವಂಥದ್ದು ಈಗ ಪ್ಯಾಡ್ ಪ್ಯಾಂಪರ್ಸ್ಗಳು. ಹಿಂದಿನ ಕಾಲದಲ್ಲೆಲ್ಲ ಜನಸ್ನೇಹಿ ಬಟ್ಟೆ ಉಪಯೋಗ ಮಾಡೋದಿತ್ತು, ಈಗ ಪ್ಯಾಡ್ ಪ್ಯಾಂಪರ್ಸ್ ಬಳಕೆ ಮಾಡೋದು, ಅದನ್ನು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಸಿ ಬಿಸಾಡುವುದು. ಇನ್ನು ಬೇರೆ ಇರುವಂಥದ್ದು ಈಗ ಈ ಮೆಡಿಕಲ್ ವೇಸ್ಟ್ ಹೇಳ್ತೀವಿ ನಾವು, ಅಥವಾ ಈ ಬಲ್ಬ್ಗಳು ಅಥವಾ ಈ ಗ್ಲಾಸು ಇಂಥ ವೇಸ್ಟ್ ಎಲ್ಲ ಇರ್ತದೆ, ಅದನ್ನು ಕೂಡ ಮತ್ತೆ ಈ ಬ್ಯಾಟ್ರಿ ಇಂಥದ್ದೆಲ್ಲ ಅದನ್ನು ಕೂಡ ಜನರು ಅಲ್ಲಲ್ಲಿ ಬಿಸಾಡೋದುಂಟು. ಇದರಿಂದ ಏನಾಗ್ತಂದ್ರೆ ನಮ್ದು ಸಂಪೂರ್ಣ ಒಂದು ಮಾಲಿನ್ಯ, ದೊಡ್ಡ ಮಟ್ಟದ ಮಾಲಿನ್ಯ ಆಗ್ತದೆ. ಅದು ವಾಯುಮಾಲಿನ್ಯ ಇರ್ಬೋದು, ಆಹಾರ ಮಾಲಿನ್ಯ ಇರ್ಬೋದು, ಪ್ರತಿಯೊಂದು ಮಾಲಿನ್ಯ ಆಗಿ ಈಗ ಒಟ್ಟಾರೆ ಆಗಿ ಒಂದು ವಿಷಮಯವಾದ ಒಂದು ಸ್ಥಿತಿ ಎಲ್ಲ ಪ್ರದೇಶಗಳಲ್ಲಿ ಸೃಷ್ಟಿಯಾಗಿದೆ. ನಾವು ಹೇಳುವುದು ಒಂದು ಸಂಪೂರ್ಣ ಸ್ವಚ್ಛತೆ ಅಂದರೆ ಅದು ಬಹಳ ಮುಖ್ಯವಾದು. ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ಶಾಲೆಗಳಲ್ಲಿ, ಎಲ್ಲ ಕಡೆ ಬಳಕೆ ಯೋಗ್ಯವಾದ ಶೌಚಾಲಯ, ಕಂಪೋಸ್ಟ್ ಗುಂಡಿ, ದ್ರವತ್ಯಾಜ್ಯ ಗುಂಡಿ, ಮತ್ತು ಪ್ಲಾಸ್ಟಿಕ್ ಇತರ ಕಸವ ನಿರ್ವಹಣೆ ವ್ಯವಸ್ಥೆ ಮಾಡಿಕೊಂಡ್ರೆ ಈ ಕಸ ನಿರ್ವಹಣೆ ಬಹಳ ಸುಲಭವಾಗಿ ಸರಳವಾಗಿ ಮಾಡಲಿಕ್ಕೆ ಆಗ್ತದೆ. ಈಗ ಪೇಟೆಯಲ್ಲಿ ಮತ್ತು ಹಳ್ಳಿಯಲ್ಲಿ, ಹೌದು, ಇದು ಎರಡನ್ನು ನೋಡಿದರೆ ಈ ಕಸದ ವಿಲೇವಾರಿಯಲ್ಲಿ ಸಮಸ್ಯೆಗಳು ಬೇರೆ ಬೇರೆಯ ಒಂದೆಯ? ಹೆಚ್ಚು ಕಮ್ಮಿ ಪೇಟೆಯಲ್ಲಿ ಈಗ ಅದನ್ನು ಸಂಗ್ರಹ ವ್ಯವಸ್ಥೆ ಸ್ವಲ್ಪ ಪೇಟೆಯಲ್ಲಿ ಸರಿಯಾಗ್ತಾ ಉಂಟು. ಸಂಗ್ರಹ ವ್ಯವಸ್ಥೆ ಅದು ನಿರ್ವಹಣೆ ವ್ಯವಸ್ಥೆ ಇನ್ನೂ ಪರಿಪೂರ್ಣವಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಭಾಗಶಃ ಆಗ್ತಾ ಉಂಟು. ಅದು ಯಾಕೆಂದ್ರೆ ಹಳ್ಳಿಯಲ್ಲಿ ಅದು ವ್ಯವಸ್ಥೆ ಉಂಟು, ಆ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಎಲ್ಲ ಮನೆಗಳು ಸಂಗ್ರಹ ಆಗ್ತಾ ಇಲ್ಲ, ಅಥವಾ ಜನರಿಗೆ ಅದರ ಬಗ್ಗೆ ಇನ್ನೂ ಸರಿಯಾದ ರೀತಿಯ ಮಾಹಿತಿ, ಜಾಗೃತಿ ಇಲ್ಲ. ಹೆಚ್ಚು ಕಮ್ಮಿ ಈಗ ಪೇಟೆ ತರಹ ಹಳ್ಳಿಯಲ್ಲಿ ಕೂಡ ಕಸದ ರಾಶಿಗಳು ಸೃಷ್ಟಿಯಾಗುವುದು. ಮಂಗಳೂರು ಪಚ್ಚನಾಡಿ ಅಂತ ಹೇಳ್ತೇವೆ, ಪಚ್ಚನಾಡಿ ದೊಡ್ಡ ಮಟ್ಟದ ಸಮಸ್ಯೆ. ಅದು ಪ್ಲಾಸ್ಟಿಕ್ ಪರ್ವತ ಸೃಷ್ಟಿಯಾಗಿರುವುದು. ಈಗ ಪ್ಲಾಸ್ಟಿಕ್ ಪರ್ವತ ಕರಗಿಸುವುದಕ್ಕೂ ಇನ್ನೊಂದು ಯೋಜನೆ ಸರ್ಕಾರ ತಂದಿದೆ ಅದನ್ನು ಕರಗಿಸಲಿಕ್ಕೆ. ಈಗ ಜನರು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಅಥವಾ ಸ್ಥಳೀಯಾಡಳಿತ ಗ್ರಾಮ ಪಂಚಾಯತ್ಗಳು ಎಚ್ಚೆತ್ತುಕೊಂಡು ತಮ್ಮಲ್ಲಿರುವಂಥ ಈ ಸ್ವಚ್ಛ ಸಂಕೀರ್ಣ ತ್ಯಾಜ್ಯ ನಿರ್ವಹಣೆ ಘಟಕವನ್ನು ಸರಿ ನಿರ್ವಹಣೆ ಮಾಡದಿದ್ದರೆ ಪಚ್ಚನಾಡಿ ತರಹದ ಸಮಸ್ಯೆ ಹಳ್ಳಿ ಹಳ್ಳಿಯಲ್ಲಿ ಪಂಚಾಯತ್ಗಳು ಸೃಷ್ಟಿ ಆಗೋ ಸಾಧ್ಯತೆ ಇದೆ. ಈಗ ಪಚ್ಚನಾಡಿಯ ಒಂದು ಸಮಸ್ಯೆಯನ್ನು ನೀವು ಹೇಳಿದ್ರಿ, ಮುಖ್ಯವಾಗಿ ಕಸದ ವಿಲೇವಾರಿಯಲ್ಲಿ ಬರುವ ಮುಖ್ಯ ಸಮಸ್ಯೆಗಳೇನು? ಕಸದ ವಿಲೇವಾರಿಯಲ್ಲಿ ಮುಖ್ಯ ಸಮಸ್ಯೆ ಅಂದರೆ ಅದನ್ನು ವಿಂಗಡಣೆದು. ಮೂಲದಲ್ಲೇ ಹಸಿಕಸ, ಒಣಕಸ ವಿಂಗಡಣೆ ಮಾಡುವಂಥ ಒಂದು ಮನೋಸ್ಥಿತಿ ಜನರಿಗೆ ಬಂದರೆ ಅದು ಬರಬೇಕು. ಜನರಿಗೆ ಸ್ವಚ್ಛತಾ ಪ್ರಜ್ಞೆ ಬರಬೇಕು. ಸ್ವಚ್ಛತೆ ಪ್ರಜ್ಞೆ ನಮ್ಮ ಹತ್ರ ಇಲ್ಲ, ಸ್ವಚ್ಛತಾ ಸಾಕ್ಷರತೆ ಇಲ್ಲ ಬೇಸಿಕ್. ಮತ್ತೆಲ್ಲ ವಿದ್ಯಾವಂತರು ಬುದ್ಧಿವಂತರಿದ್ದೇವೆ, ಕಸದ ಒಂದು ಬಗ್ಗೆ ಸರಿಯಾದ ಜ್ಞಾನ ಇಲ್ಲ. ಅದು ಎಲ್ಲರಿಗೂ ಕಲಿತವರಿಗೆ ಯಾರಿಗೆ ಇಲ್ಲ. ಯಾಕೆಂದರೆ ಇವತ್ತು ಇಡೀ ನಮ್ಮ ಜಿಲ್ಲೆ ತೆಗೆದುಕೊಂಡ್ರೆ ಎಲ್ಲೆಂದರೆ ಕಸ ಬಿಸಾಡ್ತಾರೆ, ಸುಡ್ತಾರೆ, ಅದು ರಾಶಿ ಉಂಟು. ರಸ್ತೆ ಬದಿ ನೋಡಿ ನೀವು ಇಡೀ ಜಿಲ್ಲೆ ಓಡಾಡಿ, ನನ್ನಂತ ಎಲ್ಲರೂ ಓಡಾಡ್ತಾರೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಓಡಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಯಾರಿಗೇನು ಅನಿಸೋದಿಲ್ಲ. ಈಗ ನಮ್ಮ ಜಿಲ್ಲೆ ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿರುವಂಥ ಒಂದು ಜಿಲ್ಲೆ, ಹೌದು ಆಯ್ತಲ್ಲ. ಈ ಜಿಲ್ಲೆಯಲ್ಲಿ ಕಸದ ಸಮಸ್ಯೆ ಇಷ್ಟ ಆಗಬಾರ್ದಿತ್ತು, ಇದಾಗಬಾರ್ದಿತ್ತು. ಇದರ ಬಗ್ಗೆ ದೊಡ್ಡ ಒಂದು ಅಭಿಯಾನ ಆಗಲೇಬೇಕು. ಈಗ ನಾವು ಇದೆಲ್ಲ ಕಂಡುಕೊಂಡು ನಮ್ಮ ಕಡೆಯಿಂದ ಚಿಕ್ಕ ಪ್ರಯತ್ನ ಶುರು ಮಾಡಿದ್ದೇವೆ. ಅಂದರೆ ವಾರದ ಶ್ರಮದಾನ, ಶನಿವಾರ ಶ್ರಮದಾನ, ನಿರಂತರ ಶ್ರಮದಾನ ಅಂತ ನಾವು ಕಳೆದ ತಿಂಗಳು ಶುರು ಮಾಡಿದ್ದು. ಇದನ್ನು ನೋಡಿಕೊಂಡು ನರಿಗಾಣದಲ್ಲಿ ಈಗ ಶುಕ್ರವಾರ ಶ್ರಮದಾನ ಶುರು ಮಾಡಿದ್ದು. 90 ದಿವಸದಲ್ಲಿ ನರಿಗಾಣವನ್ನು ಕಸಮುಕ್ತ ಗ್ರಾಮ ಮಾಡೋ ಬಗ್ಗೆ ಗ್ರಾಮ ಪಂಚಾಯತ್ ಸಂಕಲ್ಪ ಮಾಡಿದೆ. ಒಂದು ನಮಗೆ ಆಶಾಭಾವನೆ ಉಂಟು. 90 ದಿವಸ ಏನಾಗಬೇಕು ಅಂದರೆ, ಒಂದು ಬಯಲು ಇರುವ ಕಸವನ್ನು ಸಂಗ್ರಹಿಸಿ ಒಂದು ವೈಜ್ಞಾನಿಕವಾಗಿ ವಿಲೇವರಿ ಮಾಡೋದು. ಎರಡನೆಯದ್ದು, ರಸ್ತೆ ತೋಡು ಚರಂಡಿ ಕಸ ಬೀಳದ ಹಾಗೆ ಮನೆ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಜಾಗೃತಿ ಮಾಡಿ ಮನೆ ಮಟ್ಟದಲ್ಲಿ ಕಸದ ನಿರ್ವಹಣೆ ವ್ಯವಸ್ಥೆ ಮಾಡೋದು, ಮತ್ತು ಜಾಗೃತಿ ಮಾಡುವ ಕೆಲಸ ಇದೊಂದು ಶುರು ಮಾಡಿದ್ದಾರೆ. ಇದೊಂದು ನಮಗೊಂದು ಆಶಾಭಾವನೆ ಉಂಟು. ಏನೋ ಒಂದು ನಮಗೆ ಸ್ವಚ್ಛತಾ ಸಮಸ್ಯೆಗೆ, ಪ್ಲಾಸ್ಟಿಕ್ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಅವಕಾಶ ಉಂಟು. ಈಗ ನೀವು ಹೇಳಿದರೆ ಸ್ವಚ್ಛತಾ ಅಭಿಯಾನ ಅಂತ ಹೇಳಿದರೆ ಶ್ರಮದಾನದ ಮೂಲಕ ಅಭಿಯಾನ ಮಾಡ್ತಾ ಇದ್ದೀರಿ ಅಂತೇಳಿ. ಹಿಂದೆ ಕೂಡ ನೀವು ಬೇರೆ ಬೇರೆ ಸ್ವಚ್ಛತಾ ಅಭಿಯಾನಗಳನ್ನು ಮಾಡಿದ್ದೀರಿ. ಹಿಂದೆ ಬಯಲು ಮುಕ್ತ ಶೌಚಾಲಯದ ಸಂದರ್ಭದಲ್ಲಿಯೂ ಕೂಡ ಸ್ವಚ್ಛತಾ ಅಭಿಯಾನ ಮಾಡಿದ್ದೀರಿ. ಆಗಿನ ಅಭಿಯಾನಕ್ಕೂ ಈಗಿನದಕ್ಕೂ ವ್ಯತ್ಯಾಸಗಳೇನು? ಅಂದರೆ ಆಗ ಮಾಡ್ತಾ ಇರುವಂತಹ ಒಂದು ಪರಿಸರದ ಬಗ್ಗಿನ ಒಂದು ಇದು ಜನರಿಗಿರುವ ತಿಳುವಳಿಕೆ ಕೊಡುವಂಥದ್ದಕ್ಕೂ ಈಗಿನದಕ್ಕೂ ವ್ಯತ್ಯಾಸ ಏನು? ಸರ್, ಅದು ಆಗಿನ ಅಭಿಯಾನ ಅದು ನಿಜವಾದ ಒಂದು ಜನರ ಅಭಿಯಾನ ಆಗಿತ್ತು. ಇದು ಮುಂದೆ ಬರುತ್ತಾ ಬರುತ್ತಾ ಈ ಕಾರ್ಯಕ್ರಮ ಏನಾಯಿತು, ಒಂದು ಚಿಕ್ಕ ಕಾರ್ಯಕ್ರಮವಾಗಿ ಯೋಜನೆಯ ಮಟ್ಟಕ್ಕೆ ಬರ್ತಾ ಉಂಟು. ಇದು ಕೆಲವರೇ ಮಾಡುವ ಕಾರ್ಯಕ್ರಮ ಅಲ್ಲ, ಇದು ಪ್ರತಿ ವ್ಯಕ್ತಿ, ಪ್ರತಿ ಕುಟುಂಬ, ಪ್ರತಿ ಸಂಸ್ಥೆ ನಿತ್ಯ ನಿರಂತರವಾಗಿ ಮಾಡುವ ಕಾರ್ಯ. ಇದು ಒಂದು ಸ್ಕೀಮ್ ಆಗಿ, ಚಿಕ್ಕ ಕಾರ್ಯಕ್ರಮವಾಗಿ ಕೆಲವರೇ ಇದನ್ನು ಮಾಡುವ ರೀತಿಯಲ್ಲಿ ಜನ ಸಹಭಾಗಿತ್ವವಿಲ್ಲ, ಜನರ ಪಾಲುದಾರಿಕೆ ಇಲ್ಲ. ಇದು ಯಾವುದೊಂದು ಸರ್ಕಾರದ ಕಾರ್ಯಕ್ರಮ ತರ ಅಂತ ಒಂದು ರೂಪುಗೊಂಡಿದೆ. ಇದು ಸರ್ಕಾರ ಕಾರ್ಯಕ್ರಮ ಅಲ್ಲ, ಇದು ಜನರ ಕಾರ್ಯಕ್ರಮ. ಸರ್ಕಾರದ ಪಾತ್ರ ಉಂಟು, ಸಮಾಜದ ಪಾತ್ರ ಉಂಟು. ಸರ್ಕಾರ, ಸಮಾಜ, ಸಂಘ ಸಂಸ್ಥೆ, ಸಮುದಾಯ ಒಟ್ಟು ಸೇರಿ ಇದು ನನ್ನ ಕಸ ನನ್ನ ಹೊಣೆ ಈ ಭಾವನೆ ತರುವಂಥದ್ದು ಬಹಳ ಮುಖ್ಯ ಉಂಟು. ಆ ಸಮಯದಲ್ಲಿ ಶೌಚಾಲಯ ಕಟ್ಟುವಂಥ ಸಮಯದಲ್ಲಿ ಶ್ರಮದಾನದ ಮೂಲಕ ನೂರಾರು ಸಾವಿರಾರು ಕಾರ್ಯಕ್ರಮಗಳಾಗಿದೆ. ಆ ಶ್ರಮದಾನದಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಚಿವರು, ಪ್ರತಿಯೊಬ್ಬರು ಹಳ್ಳಿಗಳಲ್ಲಿ ಓಡಾಡುವುದು, ಜನರೊಟ್ಟಿಗಿರುವುದು, ಜನರೊಟ್ಟಿಗೆ ಕೆಲಸ ಮಾಡುವಂಥದ್ದು ಆಗಿದೆ. ಈಗೇನಾಗಿದೆ ಅಂದರೆ ಅದೊಂದು ಸಾಮೂಹಿಕವಾದ, ಸಂಘಟಿತವಾದ ಪ್ರಯತ್ನ ಇಲ್ಲ. ಇದಕ್ಕೊಂದು ಸ್ವಲ್ಪ ಪ್ರಾಮಾಣಿಕವಾದ ಪ್ರಯತ್ನ, ನಿರಂತರವಾದ ಪ್ರಯತ್ನ ಆಗಬೇಕಾಗಿದೆ. ಅದು ಇನ್ನೂ ರೂಪುಗೊಳ್ಳಲಿಲ್ಲ. ಇದಕ್ಕೆ ಒಂದು ಪ್ರಯತ್ನ ಸಾಕ್ತಾ ಉಂಟು. ನಮ್ಮೆಲ್ಲ ವ್ಯವಸ್ಥೆ ಉಂಟು. ಇಡೀ ನಮ್ಮ ಜಿಲ್ಲೆ ತೆಗೆದುಕೊಂಡ್ರೆ ಪ್ರತಿ ಗ್ರಾಮ ಪಂಚಾಯತಲ್ಲಿ ಅತ್ಯುತ್ತಮವಾದ ಸ್ವಚ್ಛ ಸಂಕೀರ್ಣಗಳು, ಸ್ವಚ್ಛತಾ ವಾಹಿನಿ ವಾಹನಗಳು, ಅದು ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕಸ ನಿರ್ವಹಣಾ ವ್ಯವಸ್ಥೆ ಇಲ್ಲಿ ಕಟ್ಟಲ್ಪಟ್ಟಿದೆ. ಅದರ ಬಳಕೆ ಮತ್ತು ನಿರ್ವಹಣೆ ಆಗ್ತಾ ಇಲ್ಲ, ಸಮರ್ಪಕವಾಗಿ ಇಲ್ಲ, ಆಗ್ತಾ ಇಲ್ಲ. ಅದು ಒಂದು ಪ್ರಯತ್ನ ಆಗ್ಬಿಟ್ರೆ, ಅದು ಅದರ ಬಳಕೆ ಮತ್ತು ನಿರ್ವಹಣೆ ಸಮರ್ಪಕ ಆಗಿದರೆ ಕಸ ನಿರ್ವಹಣೆಯಲ್ಲಿ ನಮ್ಮ ಜಿಲ್ಲೆಯ ಪ್ರತಿ ವ್ಯಕ್ತಿ ಮತ್ತು ಕುಟುಂಬದವರು ಸೇರುವ ರೀತಿಯಲ್ಲಿ ಆದರೆ, ಸಹಭಾಗಿತ್ವ ಬಂದರೆ, ಇದು ನಮಗೆ ಒಂದು 3-6 ತಿಂಗಳ ಒಳಗಡೆ ಕಸಮುಕ್ತ ಜಿಲ್ಲೆ ಮಾಡುವಂಥದ್ದು ಅವಕಾಶ ತುಂಬ ಉಂಟು. ಮುಖ್ಯವಾಗಿ ಈಗ ಹಳ್ಳಿಗಳಲ್ಲೆಲ್ಲ ನಾವು ಯೋಚನೆ ಮಾಡೋದಿದ್ರೆ, ಹೌದು, ಈ ಕಸದ ಸಂಗ್ರಹಣೆ ಅನ್ನುವಂಥದ್ದು ನೀವು ಹೇಳಿದ್ರಲ್ಲ, ಹಸಿ ಕಸ, ಒಣಕಸ ಮತ್ತೆ ಅಪಾಯಕಾರಿ ಕಸ, ಹಸಿ ಕಸದ ಸಂಗ್ರಹಣೆಯ ಅಗತ್ಯ ಬೀಳುವುದಿಲ್ಲ ಹಳ್ಳಿಗಳಲ್ಲಿ. ಅವರದೇ ಆದಂತಹ ಚಿಕ್ಕ ಚಿಕ್ಕ ಜಾಗಗಳಿರ್ತವೆ, ಅದು ಬೇರೆ ಪ್ರಶ್ನೆ. ಇಲ್ಲಿಯ ಹಾಗೆ 2 ಸೆಂಟ್ಸ್, 5 ಸೆಂಟ್ಸ್ ಜಾಗಗಳಲ್ಲ. ಆದರೆ ಒಣಕಸ ಮತ್ತೆ ಈ ಅಪಾಯಕಾರಿ ಕಸಗಳ ನಿರ್ವಹಣೆ ಅಲ್ಲಿ ಕೂಡ ಮಾಡಬೇಕಾಗ್ತದೆ. ಅದರ ನಿರ್ವಹಣೆ ಯಾವ ತರ ಆಗ್ತಾ ಉಂಟು ಈಗ? ಈಗ ಆರಂಭದ ಹಂತದಲ್ಲಿದ್ದೇವೆ. ಅದು ಆಗ್ತಾ ಉಂಟು, ಆಗ್ತಾ ಇಲ್ಲ, ಆ ಥರದ ಒಂದು ಸ್ಥಿತಿಯಲ್ಲಿ ಉಂಟು. ಅದು ಮಾಡಲಿಕ್ಕೆ ಬಹಳ ಸುಲಭ ಇದೆ ಸರ್. ಈ ಒಣಕಸ ಜನರು ಮನಸ್ಸು ಮಾಡಿದರೆ ಅದು ನಿತ್ಯವಾಗಿ ನಾವು ಕೊಡಬೇಕಾಗಿಲ್ಲ. ವರ್ಷಕ್ಕೆ 3-4 ಸಲ ಆ ಪ್ಲಾಸ್ಟಿಕ್ ಕಸವನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಉಂಟು. ಈಗ ನಾವು ತೆಗೆದುಕೊಂಡ್ರೆ ನಮ್ಮ ಕಡೆಯಿಂದ, ನಮ್ಮ ಜನಶಿಕ್ಷಣ ಟ್ರಸ್ಟ್ ಕಡೆಯಿಂದ, ನಾವಿರುವಂಥ ಒಂದು ನಿವಾಸದಲ್ಲಿ ನಾವು ಕಸವನ್ನು ವರ್ಷಕ್ಕೆ 3 ಸಲ ಮಾತ್ರ ಪ್ಲಾಸ್ಟಿಕ್ ಕಸ ನಿರ್ವಹಣೆ ಮಾಡ್ತೇವೆ, ತೆಗೆದು ಸಂಗ್ರಹ ಮಾಡಿಡ್ತೇವೆ. ನಾವು ಬಣ್ಣ ಬಣ್ಣದ ಪ್ಲಾಸ್ಟಿಕ್, ಕಲ್ಲರ್ದು ಬೇರೆ, ಬಿಳಿದು ಬೇರೆ, ಹಾಲಿಂದು ಬೇರೆ ಮಾಡಿಡ್ತೇವೆ. ಅದು ವರ್ಷಕ್ಕೆ 3 ಸಲ ನಾವು ಮಾಡುವಾಗ ನಮಗೆ ಅದರಲ್ಲಿ ಸ್ವಲ್ಪ ಆದಾಯ ಬರುತ್ತೆ, 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಬರುತ್ತೆ ಆ ವೇಸ್ಟಿಗೆ, ಯಾವುದಿಲ್ಲ. ರೀಸೈಕಲ್ ಆಗದ ಕಸವನ್ನು ನಾವು ಗುಜರಿ ಅಂಗಡಿಗೆ ಇದೆ ಕೊಡ್ತೇವೆ. ಈ ಥರದ ಉಂಟು. ಯಾಕಂದರೆ ಈಗ ಈ ಸಂಗ್ರಹದ ವ್ಯವಸ್ಥೆ, ಈಗ ನಮಗೆ ಆ್ಯಕ್ಚುಲಿ ಇರುವುದು ಮಾದರಿ ಏನು, ಉಡುಪಿ ಜಿಲ್ಲೆ ವಣಸೆ ಮಾದರಿಯಲ್ಲಿ ಅದು 0 ವೇಸ್ಟ್ ಮ್ಯಾನೇಜ್, 0 ಕಸ ನಿರ್ವಹಣೆ. ಅದು ಯಾವುದು ವೇಸ್ಟ್ ಕೂಡ ವೇಸ್ಟ್ ಇಲ್ಲ. ಅದು ಹೇಗೆ ಅಂದರೆ, ಒಣಕಸದಲ್ಲಿ ಪ್ಲಾಸ್ಟಿಕ್ ಮತ್ತಿತರದ್ದು ಬರುತ್ತೆ, ಅದನ್ನು ವಿಂಗಡಿಸಿ, ಮರು ವಿಂಗಡಿಸಿ, ಪ್ರತಿಯೊಂದನ್ನು ಕೂಡ ಅದನ್ನು ಸಂಗ್ರಹಿಸಿ ರೀಸೈಕಲ್ ಸೆಂಟರ್ಗೆ ಕಳಿಸುವಂಥ ವ್ಯವಸ್ಥೆ ಉಂಟು. ಅದು ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಬಾಟ್ಲ್ ಇರ್ಬೋದು, ಒಡೆದ ಬಾಟ್ಲ್ ಇರ್ಬೋದು, ಪ್ರತಿಯೊಂದು ಕೂಡ ರೀಸೈಕಲ್ ಸೆಂಟರ್ ಕಳಿಸಲಿಕ್ಕೆ ಅವಕಾಶ ಉಂಟು. ಅದು ಬಹಳ ಸಿಸ್ಟಮ್ಯಾಟಿಕ್ ಆಗಿ ವಣಸೆ ಅಲ್ಲಿ ನಡೀತಾ ಉಂಟು. ಈಗ ಅದೇ ಮಾದರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಪ್ರಯತ್ನ ಶುರುವಾಗಿದೆ. ಅದು ಅದಕ್ಕೆ ಸ್ವಲ್ಪ ಒಂದಂಥದ್ದು ಸ್ವಲ್ಪ ಒಂದು ಸಿನ್ಸಿಯರ್ ಎಫರ್ಟ್ ಬೇಕು, ಕಂಟಿನ್ಯೂಸ್ ಎಫರ್ಟ್ ಬೇಕು, ಮತ್ತು ಜನ ಸಹಭಾಗಿತ್ವ ಬೇಕು. ಆ ವಣಸೆವ್ರದ್ದು ಯಾಕೆ ಸಕ್ಸಸ್ ಅಂದರೆ, ಪಂಚಾಯತಿನವರು ಮುಂದೆ ನಿಂತರು, ಒಂದು ಇಚ್ಛಾಶಕ್ತಿ, ದೃಢ ನಿರ್ಣಯ ತೆಗೆದುಕೊಂಡು ಇಡೀ ಊರಿನ ಗಣ್ಯರದೆಲ್ಲ ಒಂದು ಸಮಿತಿ ಮಾಡಿ ಊರಿನವರ ಬೆಂಬಲ, ಪಂಚಾಯತ್ನ ನೇತೃತ್ವ ತೆಗೆದುಕೊಂಡು ಒಂದು ಸರಿಯಾದ ಕಾರ್ಯಕರ್ತರು ನೇಮಿಸಿಕೊಂಡು, ಆ ಕಾರ್ಯಕರ್ತರು ಒಂದು ಸ್ವಚ್ಛತಾ ಸೇನಾನಿಗಳ ಥರ, ಹೇಗೆ ನಮ್ಮ ದೇಶ ಕಾಯಿಲೆಗೆ ಸೇನೆಯಲ್ಲಿ ಇದ್ದಾರೆ, ಆದ ಥರ ಈ ಸ್ವಚ್ಛತಾ ಕಾರ್ಯಕರ್ತರು ಆ ಥರದ ಒಂದು ಮನೋಭಾವನೆಯಲ್ಲಿ ಕೆಲಸ ಮಾಡ್ತಾರೆ. ಅವತ್ತಿನ ಕಸವನ್ನು ಸಂಗ್ರಹ ಮಾಡ್ತಾರೆ, ಅವತ್ತೇ ಅದನ್ನು ವಿಂಗಡಣೆ ಮಾಡ್ತಾರೆ, ಮರು ವಿಂಗಡಣೆ ಮಾಡ್ತಾರೆ, ಸಂಗ್ರಹಿಸಿಡ್ತಾರೆ. ಸಂಗ್ರಹ ಮಾಡ್ತಾ ಮಾಡ್ತಾ ಮಾಡ್ತಾ ಮತ್ತೆ ಕೊನೆಗೆ ಬರ್ತಾರೆ, ಅದನ್ನು ಖರೀದಿದಾರರೆ ಅಲ್ಲಿಗೆ ಬರ್ತಾರೆ. ಬಾಟ್ಲಿ ಖರೀದಿ ಮಾಡುವವರು, ವೇಸ್ಟ್ ಪೇಪರ್ ವೇಸ್ಟ್ ಮಾಡುವವರು, ಪ್ರತಿಯೊಂದನ್ನು ಕೂಡ ಖರೀದಿ ಮಾಡ್ತಾರೆ. ವೇಸ್ಟ್ ಯಾವುದಿಲ್ಲ. ಈ ಮಾದರಿಯಲ್ಲಿ ಆಗಬೇಕಾದ್ದು, ಆ ಮಾದರಿಯಲ್ಲಿ ಮಾಡಲಿಕ್ಕೆ ಜಿಲ್ಲೆಯಲ್ಲಿ ಒಂದು ಪ್ರಯತ್ನ ಆಗ್ತಾ ಉಂಟು. ಅದು ಸಾಮೂಹಿಕ ಪ್ರಯತ್ನ ಬೇಕು, ಸಂಘಟಿತ ಪ್ರಯತ್ನ ಬೇಕು. ಇಲಾಖೆಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಸೇರಬೇಕು. ಅದಕ್ಕೆ ಸೇರಿ ಮಾಡಿದರೆ ಇದು ದೊಡ್ಡ ಸಮಸ್ಯೆ ಅಲ್ಲ. ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಒಂದು ಬಿಡುಗಾಗಿ ಬಿಡಿದೆ. ಹೌದು, ನಾವು ಪ್ರಾರಂಭದಲ್ಲಿ ಅದೊಂದು ಬಹಳ ಉಪಯೋಗಕಾರಿಯ ವಿಷಯ ಅಂತ ಹೇಳಿ ನಾವು ತಗೊಂಡಂಥ ಒಂದು ಪ್ಲಾಸ್ಟಿಕ್, ಹೌದು, ಇತ್ತೀಚಿನ ದಿನಗಳಲ್ಲಿ ಬಹಳ ಸಮಸ್ಯೆಯನ್ನು ತಂದೊಡ್ಡುವಂಥ ಒಂದು ವಿಷಯ ಆಗಿಬಿಟ್ಟಿದೆ. ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ನಾವು ಹಿಂದೆ ಹೇಳುವ ಅದು ಕರಗುವುದೂ ಇಲ್ಲ, ಅದು ಅದನ್ನು ಯಾವ ರೀತಿಯಲ್ಲೂ ಕೂಡ ವಿಲೇವಾರಿ ಮಾಡಲಿಕ್ಕೂ ಆಗುವುದಿಲ್ಲ, ಅದನ್ನು ಬೇರೆದಾಗಿ ಕನ್ವರ್ಟ್ ಮಾಡಲಿಕ್ಕೂ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಏನಾದರೂ ಮಾಡೋದು ಸರ್? ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲಿಕ್ಕೆ ಮಾಡುವ ಬಗ್ಗೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಈ ಪ್ಲಾಸ್ಟಿಕ್ ಬಳಕೆ ಮತ್ತು ಅದರ ನಿರ್ವಹಣೆ ಸರಿಯಾಗಿ ಇಲ್ಲದೆ ಇರುವುದರಿಂದ ಇಡೀ ಜಗತ್ತಿನಲ್ಲಿ ಈ ಅಂಗವಿಕಲ ಮಕ್ಕಳು ಹುಟ್ಟುವಂಥದ್ದು, ಅದರ ಮಾಲಿನ್ಯದಿಂದ ಮತ್ತೆ ಕ್ಯಾನ್ಸರ್ ರೋಗ ಜಾಸ್ತಿ ಆಗುವಂಥದ್ದು, ಅದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪ್ಲಾಸ್ಟಿಕ್ ಈ ಥರ ಕಸಗಳನ್ನು ಎಲ್ಲೆಂದರೆ ಬಿಸಾಡುವ ಮತ್ತು ಸುಡುವವರಿಗೆ ಒಂದು 500 ರೂಪಾಯಿಂದ 20,000 ರೂಪಾಯಿಗೆ ದಂಡ ವಿಧಿಸಬಹುದು ಅಂತ. ಕರ್ನಾಟಕ ಸರ್ಕಾರ 2016 ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರ ಕೂಡ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಕಾನೂನು ಜಾರಿಗೆ ತಂದಿದೆ. ಕಾನೂನು ಇದೆ, ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ದಂಡ ವಿಧಿಸಿದೆ. ಇಷ್ಟು ಇದ್ದರೂ ಕೂಡ ಇದು ನಿಯಂತ್ರಣಕ್ಕೆ ಬರಲಿಲ್ಲ. ಕಾನೂನು ಪ್ರಕ್ರಿಯೆ ಏನು, ಉತ್ಪಾದನೆ ಆಗಬಾರ್ದು, ಅದು ಸಾಗಾಟ ಆಗಬಾರ್ದು, ಬಳಕೆ ಆಗಬಾರ್ದು ಅಂತ. ಆದರೆ ಕಾನೂನು ಇದ್ದರೂ ಕಾನೂನು ವಿರೋಧವಾಗಿ ಉತ್ಪಾದನೆ ಆಗ್ತಾ ಉಂಟು, ಸಾಗಾಟ ಆಗ್ತಾ ಉಂಟು, ಮಾರಾಟ ಆಗ್ತಾ ಉಂಟು, ಬಳಕೆ ಆಗ್ತಾ ಉಂಟು. ಇದೊಂದು ಗೊಂದಲ ಉಂಟು. ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಉಂಟು, ಆದರೆ ಇನ್ನೂ ಸರ್ಕಾರ ಒಂದು ದೃಢವಾದ ಒಂದು ಕ್ರಮ ತಗೊಳ್ಬೇಕು. ಸರ್ಕಾರ ಮಾತ್ರ ಅಲ್ಲ, ಅದು ಎಲ್ಲರ ಹಂತದವರು ದೃಢ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅದರ ಇಲಾಖಾ ಅಧಿಕಾರಿಗಳು ಇದು ಈ ಕಾನೂನನ್ನು ಒಂದು ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ, ಎರಡನೇದು ಜನರಿಗೆ ತಿಳಿಯುವಂತೆ ಒಂದು ಅರಿವು ಕೊಟ್ಟರೆ, ತಿಳಿಯುವಂತೆ ಅವರ ಮನಸ್ಸಿಗೆ ಮುಟ್ಟುವಾಗಿ ಅರಿವು ಕೊಡುವುದು, ಕಾನೂನು ಅಸ್ತ್ರ ಬಳಕೆ ಮಾಡುದು, ಅರಿವಿನ ಅಸ್ತ್ರ ಕಾನೂನು ಅಸ್ತ್ರ ಎರಡೂ ಒಟ್ಟಿಗೆ ಬಳಕೆ ಮಾಡಬೇಕು. ನಾವು ಕಾನೂನು ಬಂದದ್ದು ಯಾಕೆಂದ್ರೆ ಬರೀ ಅರಿವಿನಿಂದ ಶಿಕ್ಷಣದಿಂದ ಈ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ಆಗುದಿಲ್ಲ ಅಂತ ಕಾನೂನು ಬಂತು. ಈ ಹಂತಕ್ಕೆ ಅರಿವಿನ ಅಸ್ತ್ರ ಮತ್ತು ಕಾನೂನು ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಳುವುದು ಅನಿವಾರ್ಯ ಅಗತ್ಯ. ಇಲ್ಲದಿದ್ದರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಇಡೀ ಜೀವ ಸಂಕುಲಕ್ಕೆ ಒಂದು ಅಪಾಯ. ಇವತ್ತು ಕೊರೋನಾ ಬಂದು ಏನು ಸಮಸ್ಯೆ ಬಂದಿತ್ತು, ಕೊರೋನಾಗಿಂತಲೂ ಗಂಡಾಂತರಕಾರಿಯಾದ ಒಂದು ಅಪಾಯ ಈ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಉಂಟಾಗುವ ಸಾಧ್ಯತೆ ಉಂಟು ಅಂತ ನಾನು ಹೇಳುವುದಲ್ಲ, ವಿಜ್ಞಾನಿಗಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮನುಷ್ಯನ ರಕ್ತದಲ್ಲಿ ಕೂಡ ಪ್ಲಾಸ್ಟಿಕ್ನ ಸೇರಿದೆ ಅಂತ ಇವತ್ತು ಪತ್ತೆ ಆಗಿದೆ. ನಾವು ತಿನ್ನುವ ಆಹಾರದಲ್ಲಿ, ಹಾಲಿನಲ್ಲಿ, ಮೀನಿನಲ್ಲಿ, ಮಾಂಸದಲ್ಲಿ, ಪ್ರತಿಯಲ್ಲಿ ಪ್ಲಾಸ್ಟಿಕ್ ಕಣ ಸೇರಿಕೊಂಡಿದೆ. ಇವನು ಕುಡಿಯೋ ಹಾಲು, ಹಾಲು ಕೂಡ ಪ್ಯಾಕೆಟಲ್ಲಿ ಹಾಲು ತರ್ತೀವಿ, ಖಂಡಿತವಾಗಿ ಪ್ಯಾಕೆಟ್ ಹಾಲಲ್ಲಿ ಕುಡಿಯುವಾಗ ಅದರಲ್ಲಿ ಕೂಡ ಅದರ ಅಂಶ ಇದ್ದೇ ಇರುತ್ತೆ. ಇದು ಇದರ ಬಗ್ಗೆ ನಾವು ಒಂದು ವಿಶೇಷವಾದ ಜಾಗೃತಿ ಅರಿವಿನ ಅಭಿಯಾನ ಆಗಲೇಬೇಕು. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸಲ ಅದು ಪ್ರಾರಂಭ ಆಗ್ತದೆ, ಒಂದು ಸಲ ಸರ್ಕಾರದಿಂದಾಗಲಿ ಜನರಲ್ಲಿ ಆಗಲಿ, ಸರ್ಕಾರದ ಒಂದು ಕಡೆಯಿಂದ ಒಂದು ಸಲ ಇನ್ನು ಮುಂದಕ್ಕೆ ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತ ಹೇಳ್ತಾರೆ. ಅದು ಸುಮಾರು 1-15 ದಿವಸ 1 ತಿಂಗಳು ಆಗ್ತದೆ, ಪುನಃ ಅದು ಶುರುವಾಗ್ತದೆ. ಜನರ ಕಡೆಯಿಂದ ಒಂದು ಅಭಿಯಾನ ಶುರುವಾಗ್ತದೆ, ಇನ್ನು ಮುಂದೆ ನಾವು ಪ್ಲಾಸ್ಟಿಕ್ ತರುವುದಿಲ್ಲ, ಖಾಲಿ ಚೀಲಗಳನ್ನು ತಗೊಳ್ತೇವೆ, ಬಟ್ಟೆ ಚೀಲ ತಗೊಳ್ತೇವೆ, ಮುಂದಕ್ಕೆ ಯಾಕೆ ಹೋಗುವುದಿಲ್ಲ ಅನ್ನೋದು. ಸರ್, ಇದು ಒಂದು ಇದು ಸ್ವಚ್ಛತಾ ಸಂಸ್ಕೃತಿ ಆಗಬೇಕು. ನಾವು ಸ್ವಚ್ಛತೆ ಸಮೃದ್ಧಿ, ಸ್ವಚ್ಛತೆ ಸಂಸ್ಕೃತಿ ಹೇಳ್ತೇವೆ. ನಮ್ದು ಕಸ ಬಿಸಾಡುವುದು, ಸುಡುವುದು, ಪ್ಲಾಸ್ಟಿಕ್ ಬಳಕೆ ಮಾಡುವುದು ಒಂದು ಅದೇ ಸಂಸ್ಕೃತಿ ಅಂತ ತಿಳ್ಕೊಂಡಿದ್ದೇವೆ ನಾವು. ಅದು ಸಂಸ್ಕೃತಿ ಅಲ್ಲ, ಅದು ವಿಕೃತಿ, ಅದು ಪ್ರಕೃತಿಗೆ ವಿರುದ್ಧವಾದ್ದು. ಸ್ವಚ್ಛತಾ ಸಂಸ್ಕೃತಿ ಬಂದ್ಬಿಟ್ರೆ ಈ ಸಮಸ್ಯೆ ಯಾವುದಿಲ್ಲ. ಇದಕ್ಕೆ ಬರಬೇಕಾದೇನು, ನಾವು ಅದನ್ನು ಸ್ವಲ್ಪ ಅದು ಬೇಡ ಅಂತ ನಿರಾಕರಿಸಬೇಕು ನಾವು. ಆಮೇಲೆ ರಿಡ್ಯೂಸ್, ಅದನ್ನು ಬಳಕೆಯೇ ಕಡಿಮೆ ಮಾಡಬೇಕು. ಮತ್ತೆ ಒಂದು ವೇಳೆ ಬಳಕೆ ಮಾಡಿದ್ರೆ ಮತ್ತೆ ಮತ್ತೆ ಅದನ್ನೇ ಬಳಕೆ ಮಾಡೋದು, ಮತ್ತೆ ಅದನ್ನು ರೀಸೈಕಲ್ಗೆ ಪುನರ್ಬಳಕೆ ಮಾಡಲಿಕ್ಕೆ ಕೊಡೋದು. ಅಂದರೆ ಪ್ಲಾಸ್ಟಿಕ್ ಇದ್ದರೂ ಕೂಡ ಅದರ ಬಳಕೆ ಸಮರ್ಪಕವಾಗಿ ಮಾಡಿದರೆ ಆ ಪ್ಲಾಸ್ಟಿಕ್ ಕಸ ನೀರಿಗೆ, ಭೂಮಿಗೆ, ಬೆಂಕಿಗೆ ಬೀಳದ ಹಾಗೆ, ನೀರು ಮಣ್ಣು ಬೆಂಕಿಗೆ ಬೀಳದ ಹಾಗೆ ಮಾಡಿದರೆ ತುಂಬ ಅಪಾಯ ಇಲ್ಲ. ಜಾಗೃತಿಯಾಗಿ ಎಚ್ಚರಿಕೆಗೆ ಬಳಕೆ ಮಾಡಿದರೆ ಅಪಾಯ ಇಲ್ಲ. ಸಮಸ್ಯೆ ಪ್ಲಾಸ್ಟಿಕ್ ಇದಲ್ಲ, ಸಮಸ್ಯೆ ಮನುಷ್ಯ. ಅದನ್ನು ಬಳಕೆ ಮತ್ತು ಅದರ ನಿರ್ವಹಣೆಯ ಸಮಸ್ಯೆ ಇರುವುದರಿಂದ ಇದು ಜೀವ ಸಂಕುಲಕ್ಕೆ, ಮನುಷ್ಯರಿಗೆ, ಪ್ರಾಣಿ ಪಕ್ಷಿ ಅಪಾಯ ಬರುವುದು. ನೀವು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಗುತ್ತಾ ಇರುವಾಗ ರಸ್ತೆ ಬದಿಗಳಲ್ಲಿ ದನಗಳು ಅದನ್ನು ತಿನ್ನುವುದು, ನಾಯಿ ತಿನ್ನುವಂಥದ್ದು, ಆಡು ಮೇಕೆಗಳು ತಿನ್ನುವಂಥದ್ದು, ಅದಕ್ಕೆ ಹೆಚ್ಚು ಬದುಕು ಇಲ್ಲ ಮುಂದೆ, ಅದು ಅರ್ಧದಲ್ಲಿ ಸಾಯುವಂಥದ್ದು ಅದು ನಾವು ಕಾಣ್ತೇವೆ. ಹೌದು, ಅದು ಮತ್ತೆ ಕೆಲವು ಸಲ ವೃತ್ತಪತ್ರಿಕೆಗಳಲ್ಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಬರ್ತಾ ಕೂಡ ಟಿವಿಯಲ್ಲಿ ಬರ್ತಾ ಉಂಟು, ದನ ಇಡೀ ಅದರ ಹೊಟ್ಟೆಯನ್ನ ದೊಡ್ಡ ದೊಡ್ಡದಾಗಿ ಅದನ್ನ ನಾವು ತೆಗೆಯುವಾಗ ಇಡೀ ಪ್ಲಾಸ್ಟಿಕ್ಕೇ ಉಂಟು, ಕೆಜಿಗಟ್ಟಲೆ ಪ್ಲಾಸ್ಟಿಕ್. ಹೌದು, ಅದು ಒಂದು ಕಡೆಯ ಸಮಸ್ಯೆಗಳು ಆ ಥರದಲ್ಲೂ ಕೂಡ ಬರ್ತಾ ಇದ್ದಾವೆ. ಈಗ ನಿಮ್ಮ ಅಭಿಯಾನದ ಬಗ್ಗೆ ಮತ್ತೆ ಬರುವುದಾದ್ರೆ, ಅಭಿಯಾನವನ್ನು ನೀವು ಪ್ರಾರಂಭ ಮಾಡಿದ್ದೀರಿ, ಒಂದು ಕಡೆಯಿಂದ ಪ್ರಾರಂಭ ಮಾಡಿದ್ದೀರಿ, ಒಂದು ಪಂಚಾಯತ್ತು ಈಗ ಅದನ್ನು ಪ್ರಾರಂಭ ಮಾಡಿದೆ, 90 ದಿವಸಗಳಲ್ಲಿ ನಾವು ಮಾಡ್ತೇವೆ ಅಂತ, ಮಾಡಬಹುದಕ್ಕೆ ಆಗಬಹುದಾ ಸರ್? ಇದಕ್ಕೆ ನಾವೀಗ ಈ ದೊಡ್ಡವರಲ್ಲಿರುವ ಒಂದು ರೀತಿಯ ದಡ್ಡತನ, ದೊಡ್ಡವರ ದಡ್ಡತನ ಹೋಗಬೇಕು. ಅದಕ್ಕೆ ಮಕ್ಕಳ ಮೂಲಕ, ಶಾಲೆಯ ಮಕ್ಕಳ ಮೂಲಕ, ಕಾಲೇಜು ಮಕ್ಕಳ ಮೂಲಕ ನಾವು ಸ್ವಲ್ಪ ಅವರ ಮೂಲಕ ಒಂದು ಪ್ರಯತ್ನ ಶುರು ಮಾಡಿದ್ದೇವೆ. ಸ್ವಚ್ಛತೆಯ ಸಂದೇಶ ಶಿಕ್ಷಕರಿಂದ ಮಕ್ಕಳಿಗೆ, ಮಕ್ಕಳಿಂದ ಮನೆಗೆ, ಮನೆಯಿಂದ ಇಡೀ ಊರಿಗೆ ಹಾಕಬೇಕು ಅಂತ. ಯಾಕೆ ಈಗಿನ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ, ಬಹಳ ಚುರುಕಿದ್ದಾರೆ, ಹೇಳಿದನ್ನು ಕೇಳ್ತಾರೆ, ಅವರ ಮೂಲಕ ತುಂಬ ಕೆಲಸ ಮಾಡ್ಬೋದು. ಅದಕ್ಕೆ ಇದು ಆಗಬೇಕು ಅಂದರೆ ಹೊರಗಿನ ಈ ಸ್ವಚ್ಛತೆ ಸಮಸ್ಯೆ ಯಾಕೆ ಸಮಸ್ಯೆ ಅಂದರೆ ಒಳಗಿನ ಸ್ವಚ್ಛತೆ ಇಲ್ಲ. ನಮ್ದು ಇವತ್ತು ಸಮಸ್ಯೆ ಇರೋದು ಹೊರಗಿನ ತ್ಯಾಜ್ಯ ಅಲ್ಲ, ಒಳಗಿನ ತ್ಯಾಜ್ಯ. ಒಳಗಿನ ತ್ಯಾಜ್ಯ ನಾವು ತೆಗೆಯುವ ಕೆಲಸ ಮಾಡಬೇಕು. ಅದಕ್ಕೆ ನಮ್ಮ ಈಗಿನ ಸ್ಲೋಗನ್ ಏನಂದ್ರೆ, ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು. ಮನಸ್ಸು ಸ್ವಚ್ಛ ಆದರೆ ನಮ್ಮ ಮನೆ ಸ್ವಚ್ಛ ಮನೆ ಆಗ್ತದೆ, ಮನೆ ಸ್ವಚ್ಛ ಆದರೆ ನಮ್ಮ ಅಂಗಳ ಸ್ವಚ್ಛ ಅಂಗಳ ಆಗ್ತದೆ, ನಮ್ಮ ದಾರಿ ಸ್ವಚ್ಛ ದಾರಿ ಆಗ್ತದೆ, ನಮ್ಮ ರಸ್ತೆ ಸ್ವಚ್ಛ ರಸ್ತೆ ಆಗ್ತದೆ, ನಮ್ಮ ಚರಂಡಿ ಸ್ವಚ್ಛ ಚರಂಡಿ ಆಗ್ತದೆ, ನಮ್ಮ ತೋಡು ಸ್ವಚ್ಛ ತೋಡು ಆಗ್ತದೆ, ನಮ್ಮ ನದಿ ಸ್ವಚ್ಛ ನದಿ ಆಗ್ತದೆ, ಆ ಮುಂದೆ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಆಗ್ತದೆ. ಈಗ ನಾವು ಆದಷ್ಟು ಮನಸ್ಸನ್ನು ಸ್ವಚ್ಛ ಮಾಡುವಂತಹ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರೇರಣೆ ಕೊಡುವಂಥದ್ದು, ಜಾಗೃತಿ ಮೂಡುವ ಕೆಲಸ ಮಾಡು ಅಂತರಂಗದ ಸ್ವಚ್ಛತೆಗೆ. ಅದು ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತೆ ಕೊಂಡು ಹೋಗ್ತದೆ. ಆರೋಗ್ಯವೇ ಭಾಗ್ಯ, ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ, ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ತೋರಣ ತಂದೀತು ಮರಣ, ಪ್ಲಾಸ್ಟಿಕ್ ಹೋಗಿ ಪ್ರಾಣಕ್ಕೆ ಧಗೆ. ಈ ಥರದ ಒಂದು ಅರಿವಿನ ಘೋಷಣೆ ಮೂಲಕ ನಾವು ಮಕ್ಕಳನ್ನು ಮತ್ತು ಸ್ವಲ್ಪ ವಯಸ್ಕರಿಗೆ ಸ್ವಲ್ಪ ಪ್ರೇರಣೆ ಕೊಡಲಿಕ್ಕಾಗ್ತದೆ, ಮನೋ ಪರಿವರ್ತನೆ ಮಾಡಲಿಕ್ಕಾಗ್ತದೆ. ಈ ಸ್ಲೋಗನ್ ಸ್ವಲ್ಪ ನಮಗೆ ಪ್ರೇರಣೆ ಆಗಿದೆ, ಜನರಿಗೆ ಪ್ರೇರಣೆ ನೀಡ್ತಾ ಉಂಟು. ನಾವು ಏನಂದರೆ ಇನ್ನೊಬ್ಬರಿಗೆ ಹೇಳುವ ಮೊದಲು ನಾವೇ ಮಾಡ್ತೇವೆ. ನಾವು ವೈಯಕ್ತಿಕ ಸ್ವಚ್ಛತೆ, ನಮ್ಮ ಕೇಂದ್ರದ ಸ್ವಚ್ಛತೆ ಮಾಡಿಕೊಂಡು ಗ್ರಾಮದ ಸ್ವಚ್ಛತೆ ಕೆಲಸ ಮಾಡ್ತಾ ನಾವು ಮೊದಲು ನಾವೇ ಶನಿವಾರ ಶ್ರಮದಾನ ಶುರು ಮಾಡಿದ್ದೇವೆ. ಯಾಕೆ ನಾವು ಮಾಡಿದ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಮಾಡಿದ ನಾಲ್ಕು ಶ್ರಮದಾನ ಮಾಡಿದ ನಂತರ ಒಂದು ಪಂಚಾಯತಿಗೆ ಹೋಗಿ ಈ ಥರ ಮಾತನಾಡಿದಾಗ ಆ ಪಂಚಾಯತ್ ತೆಗೆದುಕೊಂಡಿತು. ನಾವು ಶುಕ್ರವಾರ ಮಾಡ್ತೇವೆ, 9 ಗಂಟೆ 11 ಗಂಟೆ ತನಕ ಮಾಡ್ತೇವೆ ಅಂತ. ಅವರು ಇವತ್ತು ಶುರು ಆದದ್ದು, ಆದರೆ ಒಂದು ಅದೇ ಗ್ರಾಮದಲ್ಲಿ ಒಂದು ವಾರ್ಡ್ನವರು ನಿನ್ನೆ ಶುರು ಮಾಡಿದರು, ಒಂದೇ ದಿವಸ ಮೊದಲು ಶುರು ಮಾಡಿದರು. ಅಂದರೆ ಅಲ್ಲಿದ್ದು ಪಂಚಾಯತಿನ ಅಧಿಕಾರಿ ವರ್ಗದ್ದು, ಅಧ್ಯಕ್ಷರದ್ದು, ಉಪಾಧ್ಯಕ್ಷರದ್ದು, ಸಂಘ ಸಂಸ್ಥೆಗಳದ್ದು, ಅಲ್ಲೆಲ್ಲ ಶಾಲೆಗಳದ್ದು, ಅಲ್ಲಿಂದ ಏನೋಪಾಯದ್ದು ಆಯುರ್ವೇದ ಮತ್ತು ಹೋಮಿಯೋಪತಿದು ಮೆಡಿಕಲ್ ಕಾಲೇಜ್ ಎಲ್ಲ ಉಂಟು. ಅವರು ಕೂಡ ನಾವು ನಿನ್ನೆ ಹೋಗಿ ಪತ್ರ ಕೊಟ್ಟು ಅವರು ಕೂಡ ಅದಕ್ಕೆ ಸಹಭಾಗಿತ್ವ ಕೊಡಲಿಕ್ಕೆ ನಾವು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸನ್ನು ನಾವು ಇನ್ವಾಲ್ವ್ ಮಾಡ್ತೇವೆ ಅಂತೆಲ್ಲ ಹೇಳಿದ್ದಾರೆ. ಹೇಳುವಾಗ ನರಿಂಗಾಣದ್ದು ಒಂದು ಪರಿವರ್ತನೆ, ಸ್ವಚ್ಛತೆಯಲ್ಲಿ ಒಂದು ಸಾಧನೆ ಆಗ್ಬೋದು. 90 ಡೇಸಲ್ಲಿ ನಮಗೆ ಅದೊಂದು ಸ್ವಚ್ಛತೆಯಲ್ಲಿ ಒಂದು ಅಭಿಯಾನ ಶುರು ಮಾಡಿ ಅದು ಒಂದು ಕಾರ್ಯ ಮಾಡಲಿಕ್ಕೆ ಆದರೆ, ಕಾರ್ಯ ಸಾಧನೆ ಆದರೆ ಅದು ನಮ್ಮ ಜಿಲ್ಲೆಗೆ ಇತರರಿಗೆ ಒಂದು ಮಾದರಿ ಆಗ್ಬೋದು ಅಂತ ನಮ್ಮದು ಒಂದು ಆಶಯ ಉಂಟು. ಆಶಯ ಉಂಟು ಅಂತ ಹೇಳಿದ್ರೆ ಈಗಿನ ಒಂದು ಪ್ರಾರಂಭದ ಒಂದು ಸ್ಥಿತಿ ಇದೀಗ ನೀವು ಪ್ರಾರಂಭ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇಡೀ ಇಡೀ ನಮ್ಮ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಜಿಲ್ಲೆಗಳಲ್ಲೆಲ್ಲ ಹಬ್ಬಲಿ ಅನ್ನುವಂಥ ಒಂದು ಯೋಚನೆ ಅಲ್ಲ ಸರ್? ಹೌದು ಸರ್. ಒಳ್ಳೆಯದು ಶೀನ್ ಶೆಟ್ಟಿ ಅವರೇ, ಈಗಿನ ಈ ಯೋಚನೆ, ನಿಮ್ಮ ಯೋಜನೆ ಏನು, ಪ್ಲಾಸ್ಟಿಕ್ ಮುಕ್ತ ಅಥವಾ ಕಸಮುಕ್ತ ಒಂದು ಹಳ್ಳಿಗಳನ್ನು ಮಾಡುವಂಥ ಯೋಜನೆ, ಆ ಯೋಜನೆ ಹೆಚ್ಚು ಹೆಚ್ಚು ಜನರು ಅದನ್ನು ಅಳವಡಿಸಿಕೊಂಡು, ಹೆಚ್ಚು ಹೆಚ್ಚು ಗ್ರಾಮ ಪಂಚಾಯಿತಿಗಳು ಅಳವಡಿಸಿಕೊಂಡು ಮುಂದೆ ನಮ್ಮ ಜಿಲ್ಲೆ ಸ್ವಚ್ಛ ಜಿಲ್ಲೆ, ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಜಿಲ್ಲೆ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ತಮಗೂ ಆಕಾಶವಾಣಿಗೂ ನಾನು ವಿಶೇಷ ಅಭಿವಂದನೆ ಕೊಡುವಂತಹದ್ದು, ಯಾಕೆಂದರೆ 90-91 ಸಾಕ್ಷರತಾ ಅಭಿಯಾನದಿಂದ ಹಿಡಿದು ಸ್ವಚ್ಛತಾ ಅಭಿಯಾನ ಇರ್ಬೋದು, ಉದ್ಯೋಗ ಖಾತರಿ ಯೋಜನೆ ಇರ್ಬೋದು, ಅಥವಾ ಈಗ ಈ ಎಲ್ಲ ಅಭಿಯಾನಗಳಲ್ಲಿ ನಮಗೆ ಮಂಗಳೂರು ಆಕಾಶವಾಣಿ ವಿಶೇಷವಾದ ಒಂದು ಸಹಾಯ ಭಾಗಿತ್ವ ಪಾಲುದಾರಿಗೆ ಕೊಟ್ಟಿದೆ. ನಾನು ಹೇಳಬೇಕು ಅಂದರೆ ನಮ್ಮ ಜಿಲ್ಲೆಯ ನವಸಾಕ್ಷರರಿಗೆ, ಸಾಕ್ಷರತೆ ಆದಾಗ 1000-ಮಂದಿ ನವಸಾಕ್ಷರರಿಗೆ ಆಕಾಶವಾಣಿಗೆ ಬರುವಾಗೆ ಅವಕಾಶ ಮಾಡಿ ಅವರೊಂದು ಅನುಭವವನ್ನು ಲೋಕಕ್ಕೆ ತಿಳಿಸುವ ಕೆಲಸ ತಾವು ಮಾಡಿದ್ದೀರಿ. ಕಸಮುಕ್ತ ಗ್ರಾಮದಲ್ಲಿ ಕೂಡ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದುಂಟು. ಯಾಕಂದರೆ ಅರಿವೇ ಔಷಧಿ, ಶಿಕ್ಷಣವೇ ಶಕ್ತಿ ಹೇಳಿದ್ದೇವೆ. ಅರಿವಿನ ಔಷಧಿ ಶಿಕ್ಷಣದ ಶಕ್ತಿ ಕೊಡುವ ಆಕಾಶವಾಣಿಗೂ ನನ್ನದು ವಿಶೇಷವಾದ ಅಭಿವಂದನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗ್ರಾಮಗಳಲ್ಲಿ ಕಸ ನಿರ್ವಹಣೆ ಈ ಕುರಿತು ಶೀನ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದು ಭಕ್ತಿಗೀತೆ. Ah ಎಲ್ಲ ಶ್ರೇಷ್ಠ ತಾರೆ ಬಾಲನು ಬೆಳಗುವ ಭಾಸ್ಕರ ವಾರದಲ್ಲೆಲ್ಲ ಶ್ರೇಷ್ಠ ವಾರ ಗುರುಗಳ ನೆನೆಯುವ ಗುರುವಾರ ಆಲಯದಲ್ಲಿ ಶ್ರೇಷ್ಠ ಆಲಯ ಮಂಗಳ ಶುಭಕರ ಮಂತ್ರಾಲಯ ವನಗಳಲ್ಲೆಲ್ಲ ಶ್ರೇಷ್ಠ ವನವು ಗುರುಗಳು ನೆಲಸಿಹ ಬೃಂದಾವನ ತಾರೆಯಲ್ಲೆಲ್ಲ ಶ್ರೇಷ್ಠ ತಾರೆ ಬಾಲನು ಬೆಳಗುವ ಭಾಸ್ಕರ ವಾರದಲ್ಲೆಲ್ಲ ಶ್ರೇಷ್ಠ ವಾರ ಗುರುಗಳ ನೆನೆಯುವ ಗುರುವಾರ ಧರಿಸಿದ ಗೋಪಿ ಚಂದನ ಚಂದನದಲ್ಲಿ ಶ್ರೇಷ್ಠ ಚಂದನ ಗುರುಗಳು ಧರಿಸಿದ ಗೋಪಿ ಚಂದನ ಪರಿಮಳದಲ್ಲಿ ಶ್ರೇಷ್ಠ ಪರಿಮಳ ರಾಯರು ರಚಿಸಿದ ಪರಿಮಳ ತಾರೆಯಲ್ಲೆಲ್ಲ ಶ್ರೇಷ್ಠ ತಾರೆ ಬಾಲನು ಬೆಳಗುವ ಭಾಸ್ಕರ ವಾರದ ಎಲ್ಲ ಶ್ರೇಷ್ಠ ವಾರ ಗುರುಗಳ ನೆನೆಯುವ ಗುರುವಾರ ತೀರ್ಥಗಳಲ್ಲಿ ಶ್ರೇಷ್ಠ ತೀರ್ಥ ಶ್ರೀ ರಾಘವೇಂದ್ರ ತೀರ್ಥ ತೀರ್ಥಗಳಲ್ಲಿ ಶ್ರೇಷ್ಠ ತೀರ್ಥ ಶ್ರೀ ರಾಘವೇಂದ್ರ ತೀರ್ಥ ಇಂಥ ರಾಯರ ನೆನೆಯದ ಮನುಜನ ಜನ್ಮವಿದ್ದರೂ ವ್ಯರ್ಥ ಭಜಿಸಿರಿ ಭಕ್ತರೆ ಭಜಿಸಿರಿ ಶ್ರೀ ರಾಘವೇಂದ್ರ ನಾಮ ಭಜಿಸಿರಿ ಭಕ್ತರೆ ಭಜಿಸಿರಿ ಶ್ರೀ ರಾಘವೇಂದ್ರ ನಾಮ ಭಜಿಸಿರಿ ಪುಣ್ಯವ ಪಡೆಯಿರಿ ಯೋಗೀಂದ್ರರ ಮಂಗಳ ನಾಮ ಭಜಿಸಿರಿ ಪುಣ್ಯವ ಪಡೆಯಿರಿ ಯೋಗೀಂದ್ರರ ಮಂಗಳ ನಾಮ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಭಕ್ತಿಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಸಸ್ಯವರ್ಧಕಗಳ ತಯಾರಿ ಮತ್ತು ಬಳಕೆ, ಈ ಕುರಿತು ಅರುಣಾಂಬಿಕಾ ಅವರಿಂದ ಮಾಹಿತಿ. ಗಿಡಗಳಿಗೆ ಏನೆಲ್ಲ ಮೇಜರ್ ಮತ್ತು ಮೈನರ್ ಕಂಟೆಂಟ್ಸ್ ಬೇಕಾಗ್ತದೆ, ಯಾವ ಪ್ರಮಾಣದಲ್ಲಿ ಬೇಕು ಎಂಬುದು ನಮ್ಮ ಸಾವಯವ ಮೂಲದಿಂದ ಕೊಟ್ಟಾಗ ಗೊತ್ತಾಗುವುದಿಲ್ಲ. ಆಗ ಗಿಡಗಳು ಕೆಲವು ಅಂಶಗಳಿಲ್ಲದೆ ಸೊರಗಿ ಸರಿಯಾದ ಫಲ ಕೊಡುವುದಿಲ್ಲ. ಇದನ್ನು ತಪ್ಪಿಸಲು ಹಾಗೂ ಉತ್ತಮವಾದ ಫಲ ಮತ್ತು ಫಲಿತಾಂಶವನ್ನು ಪಡೆಯಲು ನಾವು ಈ ಪ್ರಮೋಟರ್ಸ್ ಅಥವಾ ಸಸ್ಯವರ್ಧಕಗಳನ್ನು ಉಪಯೋಗಿಸ್ತೇವೆ. ಹಾಗಾದರೆ ಯಾವುದು ಈ ಸಸ್ಯವರ್ಧಕಗಳು ನೋಡೋಣ ಬನ್ನಿ. ದಿನನಿತ್ಯ ಉಪಯೋಗಿಸುವ ತೆಂಗಿನಕಾಯಿಯ ನೀರು, ನಮ್ಮ ಮನೆಯಲ್ಲೇ ಇರುವ ತೆಂಗಿನಕಾಯಿ ನೀರು 100 ml, ಇನ್ನು ಗೋಮೂತ್ರ ಅದು ಕೂಡ 100 ml. ಇದನ್ನು 1 ಲೀಟರ್ ನೀರಿಗೆ ಸೇರಿಸಿ ಉಪಯೋಗಿಸುವಂಥದ್ದು. ಇದನ್ನು ಉಪಯೋಗಿಸುವ ವಿಧಾನ, ತೆಂಗಿನಕಾಯಿ ನೀರನ್ನು 15 ದಿನಗಳ ಕಾಲ ಗಾಳಿಯಾಡದ ಡಬ್ಬಿಯಲ್ಲಿ ನೆರಳಿನಲ್ಲಿ ಇಡಬೇಕು. ಇದಕ್ಕೆ 100 ml ದೇಸಿ ದನದ ಗೋಮೂತ್ರವನ್ನು ಸೇರಿಸಬೇಕು. ಆಮೇಲೆ 1 ಲೀಟರ್ ನೀರನ್ನು ಸೇರಿಸಿಕೊಳ್ಳಬೇಕು. ಇದನ್ನ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಯಾವತ್ತೂ ಯಾವುದೇ ಗ್ರೋತ್ ಪ್ರಮೋಟರ್ಸ್ ಅನ್ನು ಸಿಂಪರಣೆ ಮಾಡಬಾರ್ದು. ಇದು ಸಸ್ಯವರ್ಧಕವಾಗಿ ಕೀಟನಾಶಕವೂ ಆಗಿ ಕೆಲಸ ಮಾಡ್ತದೆ. ಇದನ್ನು ಸಾಯಂಕಾಲ ನೆರಳಿನ ಹೊತ್ತಿನಲ್ಲಿ ಅಥವಾ ಬೆಳಗಿನ ಹೊತ್ತಿನಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 100 ml 100 ml ಸೇರಿಸಿ ಹಾಯಿಸಬೇಕು ಅಥವಾ ಫೋಲಿಯರ್ ಸ್ಪ್ರೇ ಮಾಡಬೇಕು. ಇನ್ನು ನಮ್ಮಲ್ಲಿ ಹಳೆಯ ಹಣ್ಣುಗಳು ಅತಿ ಹಣ್ಣಾಗಿ ಯಾರು ತಿನ್ನದೇ ಇದ್ರೆ ಅದನ್ನು ಬಿಸಾಡುವ ಅವಶ್ಯಕತೆ ಇರುವುದಿಲ್ಲ. ಯಾವುದಾದ್ರೂ ಹಣ್ಣಾಗ್ಬೋದು, ಪಪ್ಪಾಯಿ ಹಣ್ಣು, ಚಿಕ್ಕು ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು. ಯಾವ ಪ್ರಮಾಣದಲ್ಲಿ ನಾವು ಹಣ್ಣನ್ನು ತೆಗೆದುಕೊಳ್ತೇವೋ ಅಂದರೆ ಪಲ್ಪ್ ತೆವೋ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಅಂದರೆ ಸಾವಯವ ಬೆಲ್ಲವನ್ನು ಉಪಯೋಗಿಸಬೇಕು. ಅದನ್ನೊಂದು ಖಾಲಿ ಡಬ್ಬಿಯಲ್ಲಿ ಹಾಕಿ 7 ದಿನಗಳ ಕಾಲ ನೆರಳಿನಲ್ಲಿ ಮುಚ್ಚಿಡಬೇಕು. ಇದನ್ನು 1 ಲೀಟರ್ ನೀರಿಗೆ ಅಂದಾಜು ಪ್ರಮಾಣದಲ್ಲಿ 2 grams ಅಂದರೆ 1 spoonನಷ್ಟು 1 ಚಮಚದಷ್ಟು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕದಡಿ ಈ ಬೆಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಇದರಿಂದ ನಮಗೆ ಉತ್ತಮ ಪ್ರಮಾಣದ ಮೇಜರ್ ನ್ಯೂಟ್ರಿಯೆಂಟ್ಸ್ ಮತ್ತು ಮೈನರ್ ನ್ಯೂಟ್ರಿಯೆಂಟ್ಸ್ ಕೂಡ ದೊರಕುತ್ತದೆ. ಇನ್ನು ಯಾವುದಾದ್ರೂ ದ್ವಿದಳ ಧಾನ್ಯದ, ನಾವು ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳನ್ನು ನಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ತೇವೆ. ಯಾವುದಂದರೆ ಕಡಲೆ, ಸೋಯಾ, ಅವರೆ, ತೊಗರಿ, ಹುರುಳಿ ಇತ್ಯಾದಿಗಳನ್ನು. ಇದನ್ನು 24 ಗಂಟೆ ನೆನೆಸಿ ಅದನ್ನು ಸ್ವಲ್ಪ ಮೊಳಕೆ ಬರಿಸಿ, ಅಂದರೆ ನೀರಿನಿಂದ ತೆಗೆದು ಮೊಳಕೆ ಬರಿಸಿ, ಹಸಿರು ಗಿಡ ಬರಬಾರ್ದು ಅದರ ಮೊದಲೇ ಅದನ್ನು ಚೆನ್ನಾಗಿ ಕಡೆದು, ಅಂದರೆ ಮಿಕ್ಸಿಯಲ್ಲೂ ಆದರೂ ಆಗ್ಬೋದು, ಕಡೆದು ಅದನ್ನು ದ್ರಾವಣ ಮಾಡಿ ಇಡಬೇಕು. ಈ ದ್ರಾವಣವನ್ನು ಆ ದಿನಕ್ಕೆ ಆ ದಿನವೇ, ಅಂದರೆ ಹುಳಿ ಬರಿಸುವ ಅಗತ್ಯ ಇಲ್ಲ, 5 grams ಈ ಪೇಸ್ಟನ್ನು 1 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕದಡಿ ಬೆರೆಸಿ ಅದನ್ನು ಒಂದು ಬಟ್ಟೆಯಲ್ಲಿ ಸೋಸಿ ಬೆಳೆಗಳಿಗೆ ಸಿಂಪರಣೆ ಮಾಡಿದರೆ, ನಾವು ಜಿಬರ್ಲಿಕ್ ಆ್ಯಸಿಡ್ ಅಂತ ಹೇಳ್ತೇವಲ್ಲ, ಕೆಮಿಕಲ್ ಇದರಲ್ಲಿ ಸಿಂಥೆಟಿಕ್ ಜಿಬರ್ಲಿಕ್ ಆ್ಯಸಿಡ್ ಸಿಗ್ತದೆ, ಅದರ ಬದಲಿಗೆ ಈ ದ್ವಿದಳ ಧಾನ್ಯವನ್ನು ಸ್ಪ್ರೇ ಮಾಡಿದರೆ ಇದು ಉತ್ತಮ ಫಲಿತಾಂಶ ಕೊಡ್ತದೆ. ಈ ಜಿಬರ್ಲಿಕ್ ಆ್ಯಸಿಡ್ ಅಂದರೆ ಏನು? ಜಿಬರ್ಲಿಕ್ ಆ್ಯಸಿಡ್ ಅಂದರೆ ಇದು ಬೆಳವಣಿಗೆಗೆ ನಾವು ನೆನೆಸ್ತೇವೆ, ಇದು ರೂಟ್ ಪ್ರಮೋಟರ್ ಅಂತ. ಇದು ರೂಟ್ ಪ್ರಮೋಟರ್ ಮಾತ್ರ ಅಲ್ಲ, ಬೆಳವಣಿಗೆಗೂ ಅಂದರೆ ಗೆಲ್ಲುಗಳು ಎಲ್ಲ ಎಲೆಗಳು ಸಮ ಪ್ರಮಾಣದಲ್ಲಿ ಬರಲು ಹಾಗೂ ಫಸಲು ಪ್ರಮೋಟರ್ ಕೂಡ ಆಗಿ ಕೆಲಸ ಮಾಡ್ತದೆ. ಆದ್ದರಿಂದ ಇದು ಅತ್ಯುತ್ತಮ ಸಸ್ಯವರ್ಧಕವಾಗಿ ಫಲವರ್ಧಕವಾಗಿ ಕೆಲಸ ಮಾಡ್ತದೆ. ಇನ್ನು ವಿವಿಧ ಕಾಡು ಎಲೆಗಳು, ನಾವು ವಾಕಿಂಗ್ ಹೋಗ್ತೇವೆ, ಹೋಗುವಾಗ ಸುಮ್ಮನೆ ಬೇಡದ ವಿಚಾರಗಳನ್ನು ಯೋಚನೆ ಮಾಡ್ತಾ ಹೋಗುವ ಬದಲು ನಮ್ಮ ಮಾರ್ಗದ ಬದಿಯಲ್ಲಿ ಬೇಕಾದಷ್ಟು ಜನ ಸುಮ್ಮನೆ ಕಡ್ದು ಬಿಸಾಡುವಂತಹ ಗೆಲ್ಲುಗಳಿರ್ತದೆ. ಈ ಗೆಲ್ಲುಗಳಿಂದ ಕೇವಲ ಹತ್ತತ್ತೇ ಎಲೆಗಳನ್ನು, ಯಾವುದನ್ನಂತ ಹೇಳಿದ್ರೆ ನಾವು ಈ ದಾಲ್ಚೀನಿ, ಗ್ಲಿರಿಸೀಡಿಯಾ, ಇಟ್ಟೋವು, ಕಹಿಬೇವು, ಕಾಡು ಗುಲಾಬಿ, ಕಮ್ಯುನಿಸ್ಟ್ ಇತ್ಯಾದಿಗಳನ್ನು ಯಾವುದೇ ದನಗಳಾಗಲಿ ಪ್ರಾಣಿಗಳಾಗಲಿ ತಿನ್ನುವುದಿಲ್ಲ. ಇಂತಹ ಗಿಡಗಳ ಹತ್ತತ್ತು ಎಲೆಗಳನ್ನು ತೆಗೆದು ಅವುಗಳನ್ನು ತೆಗೆದುಕೊಂಡು ಅದನ್ನು ಒಂದು ಬಾಲ್ದಿಯಲ್ಲಿ 1 ಲೀಟರ್ ನೀರಿಗೆ ಅದರ ಫುಲ್ ಆಗುವಷ್ಟು, ಅದನ್ನು ಮುಚ್ಚುವಷ್ಟು ನೀರಿನಲ್ಲಿ ಹಾಕಿ 1-10 ದಿನ ಇಡಬೇಕು. ಅದನ್ನು ಒಂದು ಉದ್ದ ಕೋಲಿನಿಂದ ಆಗಾಗ ಕದಡ್ತಾ ಇರಬೇಕು. ಇದು 7 ದಿನಗಳ ನಂತರ ಅಥವಾ 10 ದಿನಗಳ ನಂತರ ಏನಾಗ್ತದೆ ಅಂತೇಳಿದರೆ ಕಸ ಬೇರೆ ಆಗ್ತದೆ, ಆಮೇಲೆ ಅದು ಹಸಿರು ಕಲರಿನ ರಸವು ಅದರಿಂದ ಬಿಟ್ಟು ಬರ್ತದೆ. ಇದನ್ನು ಸ್ಪ್ರೇ ಮಾಡಿದರೆ ಉತ್ತಮ ಕ್ರಿಮಿನಾಶಕವೂ ಆಗಿ ಉತ್ತಮ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಯಾವುದೇ ಹುಳಿ ಹಣ್ಣಿನ ಸಿಪ್ಪೆಗಳಿಂದ ತಯಾರಿಸುವಂಥ ಗ್ರೋತ್ ಪ್ರಮೋಟರ್ ಮತ್ತು ಕ್ಲೆನ್ಸರನ್ನು ನಾನು ಹೇಳ್ತೇನೆ ಈಗ. ಅದು ತಯಾರು ಮಾಡುವ ಯಾವುದೆಲ್ಲ ಅಂದರೆ ಅನಾನಸಿನ ಸಿಪ್ಪೆ, ಲಿಂಬು ಸಿಪ್ಪೆ, ಮುಸುಂಬಿ ಸಿಪ್ಪೆ, ಕಿತ್ತಳೆ ಸಿಪ್ಪೆ ಇತ್ಯಾದಿ ಎಲ್ಲ ಸಿಪ್ಪೆಗಳಿಂದ ಮಾತ್ರ. ಎಲ್ಲವನ್ನೂ ಸೇರಿಸ್ಬೋದು, ಇಲ್ಲದಿದ್ದರೆ ಸಪರೇಟಾಗಿ ಕೂಡ ಮಾಡ್ಬೋದು, ಬೇರೆ ಬೇರೆಯಾಗಿ ಕೂಡ ಮಾಡ್ಬೋದು. ಇದರ ಪ್ರಮಾಣ 1 ಲೀಟರ್ ನೀರಿಗೆ 30 grams ಸಿಪ್ಪೆ, 30 grams ಸಾವಯವ ಬೆಲ್ಲ. ಇದು ಸಾವಯವ ಬೆಲ್ಲವೇ ಆಗಿರಬೇಕು. ಇದನ್ನು ಹಾಕಿ ಮುಚ್ಚಿಡಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು 30 ದಿನಗಳ ಕಾಲ ಒಂದು ಕೋಲಿನಿಂದ ಕದಡ್ತಾ ಇರಿ. ಅದು ಕ್ಲಾಕ್ ವೈಸ್ ಆಗಿರಬೇಕು, ಕ್ಲಾಕ್ ವೈಸ್ ಆಗಿ ಕದಡಿ. ಮತ್ತೆ 30 ದಿನಗಳ ನಂತರ ಅಂದರೆ 60ನೇ ದಿನ ಮತ್ತೊಮ್ಮೆ ಕದಡಿ. ಆಗ ಮೇಲೆ ಬಿಳಿಯ ಲೇಯರ್ ಬಂದರೆ ಅದು ಮೀಥೇನ್ ಫಾರ್ಮೇಷನ್ ಆಗಿದೆ ಅಂತೇಳಿ ಅರ್ಥ. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಲೇಬೇಕಾಗ್ತದೆ. ಸಪೋಸ್ ಅದು ಕಪ್ಪು ಕಲರಿನ ಲೇಯರ್ ಬಂದರೆ ಅದು ಉಪಯೋಗಿಸಲು ಅಯೋಗ್ಯವಾಗಿರುವಂತಹ ಒಂದು ಪ್ರಮಾಣ ಆಗಿದೆ, ನಿಮ್ಮ ಪ್ರಯೋಗ ತಪ್ಪಾಗಿದೆ ಅಂತೇಳಿ ಹೇಳ್ಬೋದು. ಈಗ ನಾವು ಬೆಲ್ಲ ಎಲ್ಲ ಹಾಕಿ ಆಯಿತು, ಈಗ ಸರಿಯಾದ ಬಣ್ಣ ಪ್ರಮಾಣ ಎಲ್ಲ ಸರಿಯಾಗಿದೆ ಅಂತೇಳಿ ಆದರೆ ಆ 90ನೆಯ ದಿನದ ನಂತರ ಅದನ್ನು ಸೋಸಿ ಡಬ್ಬದಲ್ಲಿ ಇರಿಸಬಹುದು. ಇದನ್ನು ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಬೇಕಾದರೆ, ಅಂದರೆ ಹೇಗೆ ಅಂತ ಹೇಳಿದರೆ ಈಗ ಗಿಡಗಳಿಗೆ ಯಾವಾಗ ಬೇಕು ಅವಶ್ಯಕತೆ ಇದೆ ಅಂತ ಹೇಳೋದು ಬೆಳೆಸುವಂತಹ ನಮಗೆ ಅತಿ ಸರಿಯಾಗಿ ಗೊತ್ತಾಗುವಂಥದ್ದು ನಮಗೆ ಮಾತ್ರ. ಆದ್ದರಿಂದ ಇದನ್ನು ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ 5 ml ಪರ್ ಲೀಟರ್ ನೀರಿನಲ್ಲಿ ಅದನ್ನು ಫೋಲಿಯರ್ ಸ್ಪ್ರೇ ಮಾಡಬೇಕು. ಇದು ಅತ್ಯುತ್ತಮವಾದಂಥ ಕ್ಲೆನ್ಸರ್ ಆಗಿ ಉಪಯೋಗಿಸ್ಬೋದು ಅಥವಾ ಉತ್ತಮವಾದಂಥ ಪ್ರಮೋಟರ್, ಗ್ರೋತ್ ಪ್ರಮೋಟರ್ ಆಗಿಯೂ ಉಪಯೋಗಿಸ್ಬೋದು. ಇದರಲ್ಲಿ ನಮಗೆ ಈ ಥರ ಸಸ್ಯವರ್ಧಕಗಳು ಇನ್ನೂ ಹಲವಾರು ಇವೆ. ಗಿಡಗಳಿಗೆ ಯಾವಾಗ ಯಾವ ವಸ್ತುವನ್ನು ಹಾಕಬೇಕು ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ಆದ್ದರಿಂದ ನಾವು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಇದುವರೆಗೆ ಸಸ್ಯವರ್ಧಕಗಳ ತಯಾರಿ ಮತ್ತು ಬಳಕೆಯ ಕುರಿತು ಅರುಣಾಂಬಿಕಾ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 44,000 ರಿಂದ 48,000, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 39,500, ಕೋಕಾ ಕನಿಷ್ಠ 23,000 ರಿಂದ ಗರಿಷ್ಠ 30,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರಿಂದ 8,300, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ ಕನಿಷ್ಠ 16,000 ರಿಂದ ಗರಿಷ್ಠ 20,000, 2ನೇ ವರ್ಗ 1,000ಕ್ಕೆ ಕನಿಷ್ಠ 12,000 ರಿಂದ ಗರಿಷ್ಠ 15,000, ಕಾಳು ಮೆಣಸು ಕ್ವಿಂಟಾಲಿಗೆ 37,000 ರಿಂದ ಗರಿಷ್ಠ 47,000. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ವಿದ್ಯಾಭೂಷಣ ಅವರು ಹಾಡಿರುವ ಭಕ್ತಿಗೀತೆ. ಶಿವ ಶಿವ ಮಹದೇವ ಶಂಕರ, ಹರ ಹರ ಮಹದೇವ ಶಂಕರ, ಶಿವ ಶಿವ ಮಹದೇವ ಶಂಕರ, ಹರ ಹರ ಮಹದೇವ ಶಂಕರ, ಶಿವ ಶಿವ ಮಹದೇವ ಶಂಕರ. ರಮಣ ವೃಷಭೇಂದ್ರ ವಾಹನ ಸರಸಿ ಜಾರಿ ಮಿತ್ರಾನನ ನಯನ, ಗಿರಿಜರಮಣ ವೃಷಭೇಂದ್ರ ವಾಹನ ಸರಸಿ ಜಾರಿ ಮಿತ್ರಾನನ ನಯನ, ಶಿವ ಶಿವ ಮಹದೇವ ಶಂಕರ, ಹರ ಹರ ಮಹದೇವ ಶಂಕರ, ಶಿವ ಶಿವ ಮಹದೇವ ಶಂಕರ. ಪುರ ಗೌರವ ಪಂಚಾನನ ಸರ್ಪಭೂಷಣ ಗಜಮದಹರಣ ಕರ್ಪೂರ ಗೌರವ ಪಂಚಾನನ ಸರ್ಪಭೂಷಣ ಗಜಮದಹರಣ ಶಿವ ಶಿವ ಮಹದೇವ ಶಂಕರ ಹರ ಹರ ಮಹದೇವ ಶಂಕರ ಶಿವ ಶಿವ ಮಹದೇವ ಶಂಕರ